ಬರೆದು ಜೀವಕ್ಕೆ ಮುಚ್ಚಿಬಿಟ್ಲು. ಕ್ಯಾ ಕ್ಯಾವು ಕಾಳಂಬು ಮಗಳು ಕೂಸನ ಮಾಡ್ಕೊಳ್ಳು ಎಲ್ಲ ಗಿಡ ಮ್ಯಾಲ ಬೇನಿ ಗೆರೆ ಅರದು ಆ ಗೆರೆ ತಗೊಂಡು ಬಳೆ ಮಾಡಿಬಿಟ್ಲು ಅರ್ಜಿನ ಬಳೆ. ಆಗಿನ ಗಿಡ ಮ್ಯಾಲ ಗುಬ್ಬಿ ತಗೊಂಡು ಮೂಗಿಸಿಗೆ ಹಾಕಿದ್ ಮುತ್ತು ಮಾಡಿದ್ಳು. ಆಗ ಅರಿಶಿನ ಭಂಡಾರ ಹಚ್ಚಿದ್ರು. ಆಗ ಬಿದಿರಿ ಕಟ್ಟಿಗೆ ಮುರಿದು ಉಗುರು ಕೂಟ ತೀರಿಸಿ ಜಗ ಪುಟ್ಟಿ ಮಾಡಿಬಿಟ್ಲು. ಗಿಡ ಮ್ಯಾಲ ಇನ್ನವರ ತಾವಾಗಿ ಆಗ ನಿನ್ನಣ್ಣ ಅರ್ದು ದೇನ್ ತಪ್ಪಲ ಅರಿಶಿನ ಭಂಡಾರ ಇಟ್ಟು ಆ ಮಗಳು ಮನಿಸಿ ಏನಂತ ಹೆಸರಿಟ್ಟು ಅಂತ ಬಾರನ್ನ ಗಿಡ ಕೆಳಗೆ ಉತ್ತಿ ಬಗಲಾಗ ಪುಟ್ಟಾಗ ಪಾರ್ವತಿ ಪರಮೇಶ್ವರು ಆಗ ಮೈ ತೊಳ್ಕೊಂಡ್ರು ರಥದಲ್ಲಿ ಕುಂತ್ಕೊಂಡು ಅವ್ರ ಮಠಕ್ಕೆ ಮೂರಾಗ ಆಕಾಶಕ್ಕೆ ಹೋದ್ರು. ಮ್ಯಾಕ್ ಹೋಗ್ಬಿಟ್ರು ಮೂರ ಮ್ಯಾಕ ಈ ಮಗಳು ಕ್ಯಾ ಕ್ಯಾವ್ ಅಂತಿದ್ರೆ ಭೂಮಿ ಆಗಲಿದ್ದು ಹುಟ್ಟಿ ಬಿಡ್ತಪ್ಪ ನಾಗೇಂದ್ರೆ ಏಳು ಅಡಿಯ ನಾಗ ಅಮ್ಮ ಮಣ್ಣಲ್ಲಿದ್ದ ತಯಾರಾಗಿ ದುಷ್ಟರು ಗುಟ್ಟಿಲ್ಲ ಕರ್ಮ ಗುಟ್ಟಿಲ್ಲ ಅಂಟು ಮೈಲಿ ಗುಟ್ಟಿಲ್ಲ ರಕ್ತ ಗುಟ್ಟಿಲ್ಲ ಮಣ್ಣಿಗೆ ತಯಾರಾಗಿ ನಿನ್ನ ಮಣ್ಣಾಗೆ ನಾನೇ ಇದ್ದೀನಿ. ಎಮ್ಮ ನಿನ್ನ ಬಿಟ್ಟು ಮಗಳ ನಾನು ಯಾಕೆ ಹೋಗಲ ಅಂತಿದ್ರೆ ಮಗಳು ಕಿಲಿ ಕಿಲಿ ಕಿಲಿ ಕಿಲನಾಗುತ್ತಾಳ. ಇವರು ಗುಡ್ಡ ಗೂನಲ್ಲಿದ್ದ ರಾಜಾಸಿನ ಮಟ್ಟ ಗುಟ್ಟಿದ್ರು ರಾಮನದಮ್ಮ ಆತನ ಹೆಂಡತಿ ಕೊಂತಿ ಮಾದೇವಿ ಆಗ ಆಚೆ ಒಟ್ಟಾಗ ಏಳು ಮಂದಿ ಹುಟ್ಟಿದ್ರಪ್ಪ ಕಾರ್ತಿಕರಾಜ ಕ್ವಾಣ ಮ್ಯಾಲೆ ಕುಂತ್ಕೊಂಡ 60 ಸೂರಿಗಳು ಮೈ ತುಂಬಾ ಆಟಿಕೊಂಡಾರಪ್ಪ ಮೈ ಒಟ್ಟಿಗೆ. ಆಗ ಗಂಡ್ರಗ ಕೆಬ್ಬಂದು ಕಂಡ್ರ ಗೊಡ್ಲಿ ತಗೊಂಡು ಬಲ್ಲೆಗಳು ಬಾಕುಗಳು ತಗೊಂಡು ಕಣ ಕಣ ಕಣ ಕಣ ತಪ್ಪಡಿ ಹೊಡೆದಾರೆ. ಏಳು ಗುಡ್ಡಕ್ಕೆ ಇಳಿದ್ರು. ಆಗ ಹುಲಿ ಸಿಗಲಿಲ್ಲ ಕರಡಿ ಸಿಗಲಿಲ್ಲ ಒಂದು ಕುಂದಿನ ಮೊಲ ಕಾಣ ಬರಲಿಲ್ಲ. ಉಗಾದಿ ಬಿಸಿಲು ಕಾಲ ನೀರಡಿಕೆ ಆತೈತಿ ಒಳ ದಂಡಿಗೆ ಅವರು ನೀರು ಕುಡಿಯಕ್ ಬಂದ್ರು. ನಾಗರಾವ್ ಏಳೆಡೆ ನಾಗೇಂದ್ರ ನೋಡಿತು ಛೀ ದುಷ್ಟರ ಕಣ್ಣಿ ಕಾಣಬಾರ್ದಂತ ಭೂಮಿ ತುಳಿದಾನ ಮಗಳು ಪುಟ್ಟಾಗಿರಾಕಿ ಕ್ಯಾ ಕ್ಯಾ ವರ್ಷ ಆಗ ಬಂದ್ರು ಏಯಮ್ಮ ಬಾರನ್ನ ಗಿಡ ಕೆಳಗೆ ಉತ್ತಿ ಬಗಲಾಗ ಯಾರು ಪುಟ್ಟಾಗ ಆಡದು ಬೀಸಾಕಿ ಹೋಗ್ಯಾರಮ್ಮ ಪುಟ್ಟಾಗ ಮಲಿಸಿ ಹೋಗ್ಯಾರ. ನನಗೆ ಏಳು ಮಂದಿ ಗಂಡು ಮಕ್ಕಳ ಇದಾರ ಲೋಕಲ್ಲ ದುಷ್ಟ್ರು ಏನಂತಾರ ಏ ಆರ್ ಕಟ್ಕೋನೆ ಆಗ ಮಕ್ಕಳು ಇಲ್ದ ಹೆಣ್ಮಕ್ಳು ಇಲ್ದವನೆ, ಆಗ ಅಕ್ಕ ತಂಗಿಯರು ಇಲ್ದಂಗ ದಳ್ಕೊಂಡವನೆ ಅಂತಾರೆ. ಈ ಮಗಳು ಒತ್ಕೊಂಡು ಹೋಗ್ತೀನಿ ನಾನು, ಜೋತನ ಮಾಡ್ತೀನಿ ಹಾಲಾಕಿ ನೀರಾಕಿ ಅಂತ ಆಗ ಪುಟ್ಟಿ ಅಲ್ಲೇ ಬಿಟ್ರು ಮಗಳ ಬಾಗೆ ಯಲ್ಲಮ್ಮನ ಪದ ಕೇಳಿದ ನಂತರ ಕೃಷ್ಣಗೊಲ್ಲರ ಕಥೆ. ಬಲಗೈಗೆ ಕಡಗಮ್ಮ, ಎಡಗೈಗೆ ಬಾಳಮ್ಮ. ಈಗಿನ ಬರುತ್ತ ಕುಲಕ್ಕೆ ಮಗ ಆಗಿ ಆಗ ಕಾಂಬುದ ರಾಜ ಒಬ್ಬಾತನು ಅಟ್ಟಾಗ ಒಬ್ಬ ಮಗ ಬಂದ ಬುಟ್ಟಾನ. ಮಗ ಹುಟ್ಟಿದ ಮೇಲೆ ಅನ್ನಡಕ್ಕರಿ ಇನ್ನು ಬರುತ್ತ ಕದರಿಕೆ ಕಜ್ಜೂರು ಬಾಳೆಹಣ್ಣು ನಿಂಬೆಹಣ್ಣು ತೋಟ ಹಚ್ಚಾನ. ಆಗ ಕಡಬರಚ್ಚನ ಕಾಮದೇವತಿ, ಎರಡು ರೆಕ್ಕೆ ನಾಲ್ಕು ಪಾದ ಕಾಮದೇವತಿ, ಗರ್ಭತಾಯ ಆಗ ಈಗ ಅಡಂಗೈತಿ. ಆಗ ತೋಟದಾಗ ಬಂದು ಇಳಿದು ಆಗಿನ ಬರ ಮಲ್ಲಿವ ಮಜ್ಜೆ ತಿಂತೈತಿ. ಈಗಿನ ಬರ್ತಾವಾಗಿ ಆಗ ಬಂದ ಚಾಲರಾಜ ಅನ್ನ ಏಳು ಗುಂಡು ಗೋತಿನ ನೋಡ್ಯಾರ. ಈ ಕಾಲ ಆಗಲಿ ಆ ಕಾಲ ಆಗಲಿ ಆಗ ಎರಡು ರೆಕ್ಕಿದ್ದ ಗೋತಿನ ನೋಡ್ಯಾರ. ಆ ಗೋತಿ ಏನಂತದ, ಇವರೀ ಗೋಲ್ರವನೇ ಕೃಷ್ಣ ಗೋಲ್ರು ನೀವು, ನಾನು ಕೃಷ್ಣ ಗೋತಿ ದೇವಿತೀನಿ. ನನ್ನ ಕೊಲ್ಲಿದ ಗರ್ಭತಾಯಿ ಒಟ್ಟಾಗ ಮಗ ಇದನ ಆಗ ಈಗ ಅಡಂಗೈತಿ. ನನ್ನ ಕೊಲ್ಲು ಬಿಟ್ಟೆ ನಿನ್ನ ಏನು ಪಾಪ ಮಾಡಿದೆ ನೀನು, ನಾನೇನೋ ಬಡ್ದಿನ ನಿನ್ನೇನೋ ಬೈದಿನ. ಹೋಗೋ ತಾಯಿಗೆ ಏಳು ಗುಂಡು ಬಿಟ್ಟ ನಾನು ಒಟ್ಟಿಗೆ ಒಟ್ಟಾಗಿರೋ ಮಗನ ಕೊಲ್ಲಿದೆ. ಬರೀ ದುಷ್ಟದವನೇ ನಿನಗೊಬ್ಬೇ ಮಗ ಇದನ, ನಿಮ್ಮ ಜಾತಿ ಗೋಲ್ರು ಕೃಷ್ಣ ಗೋಲ್ರು ಅಂತ, ನಾನು ಕೃಷ್ಣ ಗೋಲಿ ದೇವತಿ. ಇದೋ ಅಡಿಯವ್ರು ಇಲ್ದಂಗ ಗೊಡ್ಡವನಾಗಿ ರಾಜ್ಯ ಬಾಳ್ಲಿ ಮಗ ಅಂತ ಜೀವ ಒಂದೇ ಇನ್ನು ಬಿಟ್ಟ ತಾಯಿ ಮಗ ನೋಡವು ಗರ್ಭ ತಾಯಿ ಸತ್ತು ಆದುಳ. ಗದ್ದೆ ನೌಲೆ ಅಂತ ಏಟ್ಬಿಟ್ಟೆ, ಎರಡು ರೆಕ್ಕಿರೋದು ಮ್ಯಾಲೆ ಹೋಗೋದು ನನಗೆ ಗೊತ್ತಿಲ್ಲಮ್ಮ. ತಾಯಿ ಈಗ ನೀನು ಬೆಳ್ಳಿ ಪಾಠ ಇಳಿಸಿ ನಿನಗೆ ತೋಡ್ದಾಗಿಟ್ಟು ಪೂಜೆ ಮಾಡ್ತೀನಿ, ಗುಡಿ ಕಟ್ತೀನಿ. ಬರೀ ಸತ್ತೋದ ಮೇಲೆ ಜೀವ ಹೋದ ಮೇಲೆ ಏನು ಪೂಜೆ ಮಾಡಿದ್ರೆ ಏನು ಮಾಡ್ಬೇಕು, ಏನು ಊಟ ಕೊಟ್ರೆ ಏನು ಮಾಡ್ಬೇಕು ಅಂತ ಒದ್ದಾಡಿ ಜೀವ ಬಿಟ್ಟ ಮೇಲೆ ಆ ಮಗನು ಇನ್ನು ಜೋಪಾನ ಮಾಡ್ದ. ಮಗ ದೊಡ್ಡವನಾದ, ಏಳು ಮಂದಿ ಲಗ್ನ ಮಾಡಿಕೊಂಡ್ರೆ ಮಕ್ಕಳ ಆತರ ಇಲ್ಲಿದ್ರಿ ಇಲ್ಲ ಅಂತ. ಏಳು ಮಂದಿ ಲಗ್ನ ಕೊಡ್ರಿ ಚಿತ್ತಪ್ಪ ಮಗಳ ನೀಲಮ್ಮ ಕೊಡ್ರಿ ನೀಲಮ್ಮ ಆಗ ಕೊಡ್ರಿ ಚಿತ್ತಪ್ಪ ಮಕ್ಕಳು ಏಳು ಮಂದಿ, ಮಂಕನ ದೇವಿ, ಮಾಡಲ್ ದೇವಿ, ಗಿರಿದೇವಿ, ರತ್ನಾಲ ದೇವಿ, ಸೂರಮ್ಮ ದೇವಿ, ಸುಂಕಮ್ಮ ದೇವಿ, ಗಿರಿದೇವಿ, ಆರು ಮಂದಿ ಸಿಕ್ಕಾಕಿ ಸಿರಿದೇವಿ. ಶಿರಿದೇವ ಅಂದೈತಿ. ಶಿರಿದೇವ್ ಅಂತ ಯಾರ ಹೆಸರಿಟ್ಟವ್ರಂದೇ ಬಾಲ್ರ ಕುಲ್ದಾಗ ಶಿರಿದೇವ್ ಅಂಬಾಕಿ. ಆಗ ಏಳು ಮಂದಿ ಮದಿ ಮಾಡಿ ಹನ್ನೆರಡು ವರ್ಷ ಮಟ್ಟಮ್ಮ ಇಲ್ಲಿಯವರೆಗೆ ಬಳ್ಳಾರಿಯ ಹಳೆದರುಜಿಯ ಈರಮ್ಮ ಮತ್ತು ಸಂಗಡಿಗರಿಂದ ಬುರ್ಕಥಾ ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ